ಮತ್ತೆ ಕೊಡಗಿನ ಕಿತ್ತಳೆ, ಬಾಳೆ, ಏಲಕ್ಕಿ, ಇದರ ಜೊತೆಗೆ ಶುಂಠಿ ಬೆಳೀತಾರೆ. ಮತ್ತೆ ದಕ್ಷಿಣ ಕನ್ನಡ ಮತ್ತೆ ಇದರ ಹೊಂದಿಕೊಂಡಂತ ಪ್ರದೇಶ ಸಂಪಾಜೆ ಹೋಬಳಿ ಇರ್ಬೋದು ಅಥವಾ ಕರಿಕೆ ಇರ್ಬೋದು, ಗೇರು, ಕೊಕ್ಕೋ, ಇದೆಲ್ಲ ನಮ್ಮ ಜಿಲ್ಲೆಯ ಒಂದು ಪ್ರಮುಖ ಬೆಳೆ. ಅಂದ್ರೆ ಕೊಡಗು ಜಿಲ್ಲೆಯಲ್ಲಿ ಎಲ್ಲಾ ತರದ ಬೆಳೆ, ಸ್ಪೈಸಸ್ ಇಂದ ಹಿಡಿದು ತೋಟಗಾರಿಕೆ ಬೆಳೆ ಮತ್ತೆ ಹೂವಿನ ಬೆಳೆ ಇದನ್ನು ಸಹ ಬೆಳೀತಾರೆ. ಮತ್ತೆ ಕೆಲವು ಭಾಗದಲ್ಲಿ ತರಕಾರಿ ಬೆಳೆಗಳನ್ನ ಸಹ ಬೆಳೀತಾ ಇದ್ದಾರೆ. ಹಾಗಾಗಿ ಇದು ಒಂದು ಮುಖ್ಯ ತೋಟಗಾರಿಕಾ ಬೆಳೆಗಳ ಜಿಲ್ಲೆಯಾಗಿದೆ. ಇತ್ತೀಚೆಗೆ ವರ್ಷಗಳಲ್ಲಿ ನಮ್ಮ ಇಲಾಖೆಯಿಂದ ಹಲವಾರು ರಾಜ್ಯ ವಲಯ ಕಾರ್ಯಕ್ರಮ ಇರಬಹುದು ಅಥವಾ ಕೇಂದ್ರ ಪುರಸ್ಕೃತ ಕಾರ್ಯಕ್ರಮ ಇರಬಹುದು, ಇದನ್ನೆಲ್ಲ ನಾವು ಹಮ್ಮಿಕೊಳ್ತಾ ಇದ್ದೇವೆ. ಇದರಲ್ಲಿ ರೈತರಿಗೆ ವಿವಿಧ ಇದರ ಬೆಳೆ ಪ್ರದೇಶ ವಿಸ್ತರಣೆ ಇರಬಹುದು ಅಥವಾ ಅದನ್ನ ಮಾರುಕಟ್ಟೆ ಇರಬಹುದು ಅಥವಾ ಅದನ್ನ ಅಭಿವೃದ್ಧಿ ಇರಬಹುದು, ಇದಕ್ಕೆಲ್ಲ ನಾವು ವಿವಿಧ ಹಂತಗಳಲ್ಲಿ 25% ಇರಬಹುದು ಅಥವಾ 50% ಇರಬಹುದು, 75%, 90% ಈ ತರ ವಿವಿಧ ಹಂತಗಳಲ್ಲಿ ನಾವು ರೈತರಿಗೆ ಸಹಾಯಧನವನ್ನ ಕೊಡ್ತಾ ಇದ್ದೇವೆ. ಈಗ ಮುಖ್ಯವಾಗಿ ತಮಗೆ ಒಂದೊಂದೇ ಹೇಳ್ತಾ ಬರಬೇಕಂತ ಹೇಳಿದ್ರೆ ತಾಳೆ ಬೆಳೆ ತಾವೆಲ್ಲ ಕೇಳಿರಬಹುದು. ಇದು ನಮ್ಮ ಜಿಲ್ಲೆಯಲ್ಲಿ ಈಗ ಸ್ವಲ್ಪ ಪ್ರಚಲಿತವಾಗಿರುವ ಒಂದು ಬೆಳೆ. ಕೇಂದ್ರ ಸರ್ಕಾರದಲ್ಲಿ ತಾಳೆ ಬೆಳೆಗೆ ಅಂತಾನೆ ಹೇಳಿ ಒಂದು ಅಭಿಯಾನ ಅಂತಾನೆ ಮಾಡಿದ್ದಾರೆ, ರಾಷ್ಟ್ರೀಯ ಖಾದ್ಯ ತೈಲ ಅಭಿಯಾನ ಅಂತ ಮಾಡಿದ್ದಾರೆ. ಇದು ಒಂದು ವಿಶೇಷವಾದ ಯೋಜನೆ. ಇದರಲ್ಲಿ ಮುಂದಿನ ಒಂದು 5 ವರ್ಷಕ್ಕೆ 750 ಹೆಕ್ಟೇರ್ ಪ್ರದೇಶನ ನಮ್ಮ ಕೊಡಗು ಜಿಲ್ಲೆಯಲ್ಲಿ ವಿಸ್ತರಣೆ ಮಾಡಬೇಕಂತ ಹೇಳಿ ನಾವೊಂದು ಗುರಿ ಸಹ ನಿಗದಿ ಮಾಡಿದ್ದೇವೆ. ಇದು ಯಾವ ರೀತಿ ಇದ್ ಮಾಡುತ್ತೆ ಅಂತ ಹೇಳಿದ್ರೆ, ಖಾಸಗಿ ಕಂಪನಿಯೊಂದಿಗೆ ಮೊದಲೇ PPP ಮಾಡೆಲ್, ಅಂದ್ರೆ ಪ್ರೈವೇಟ್ ಡಿಪಾರ್ಟ್ಮೆಂಟ್ ಮತ್ತೆ ರೈತ, ಈ 3 ಜನದ ಸಹಭಾಗಿತ್ವದಲ್ಲಿ ನಡೆಯುವಂತಹ ಯೋಜನೆ. ಈಗಾಗಲೇ ಈ ಯೋಜನೆಗೆ ಸಂಬಂಧಿಸಿದಂತೆ ರುಚಿ ಸೋಯಾ ಇಂಡಸ್ಟ್ರಿಯೊಂದಿಗೆ ನಮ್ಮ ಹತ್ರ ಒಪ್ಪಂದ ಆಗಿರುತ್ತೆ. ಮತ್ತೆ ರೈತರಿಗೆ ಮಿನಿಮಮ್ ಸಪೋರ್ಟಿಂಗ್ ಪ್ರೈಸ್ ಏನಿದೆ ಅದನ್ನ ಸಹ ನಮ್ಮ ಇಲಾಖೆ ಮುಖಾಂತರ ಫಿಕ್ಸ್ ಮಾಡಿ ಆ ಸಪೋರ್ಟ್ ಪ್ರೈಸ್ ಅಲ್ಲಿ ಖರೀದಿ ಮಾಡೋ ವ್ಯವಸ್ಥೆಯನ್ನು ಸಹ ಇದೆ. ಈಗಾಗಲೇ ಕೊಡಗು ಜಿಲ್ಲೆಯಲ್ಲಿ 950 ಹೆಕ್ಟೇರ್ ಪ್ರದೇಶದಷ್ಟು ತಾಳೆಬೆಳೆ ಬೆಳೀತಾ ಇದ್ದಾರೆ. ಇದನ್ನ ಮತ್ತೆ ಮುಂದಿನ ದಿನಗಳಲ್ಲಿ ಹೆಚ್ಚು ಮಾಡಬೇಕಂತ ಹೇಳಿ ನಮ್ಮ ಇಲಾಖೆಯಿಂದ ಕಾರ್ಯಕ್ರಮ ರೂಪಿಸಿದೆ. ಹೀಗಾಗಿ ಯಾರಾದರೂ ರೈತರು ತಾಳೆಬೆಳೆ ಬೇಸಾಯ ಮಾಡಬೇಕು ಅಂತ ಇಚ್ಛಿಸಿದಲ್ಲಿ ನಮ್ಮ ಇಲಾಖೆಯನ್ನ ಅಥವಾ ನಮ್ಮ ರೈತ ಸಂಪರ್ಕ ಕೇಂದ್ರನ ಸಂಪರ್ಕ ಮಾಡಿದ್ರೆ ಒಟ್ಟು ವೆಚ್ಚ ಅವರು ಏನ್ ಮಾಡ್ತಾರೆ ಅದಕ್ಕೆ 20,000 ಪ್ರತಿ ಹೆಕ್ಟೇರಿಗೆ ಸಹಾಯಧನ ಕೊಡೋ ವ್ಯವಸ್ಥೆ ಇದೆ. ಮತ್ತೆ 4 ವರ್ಷದವರೆಗೆ ಅವರಿಗೆ ಮೇಂಟೆನೆನ್ಸ್ ಕಾಸ್ಟ್ ಪ್ರತಿ ವರ್ಷ ಒಂದು 5,000 ಪಾಲನೆ ವೆಚ್ಚ ಏನಾಗ್ತದೆ ಅದನ್ನು ಸಹ ಇಲಾಖೆಯಿಂದ ಕೊಡುವ ವ್ಯವಸ್ಥೆ ಇದೆ. ಇದು ಒಂದು ಉತ್ತಮ ಯೋಜನೆ. ಈಗಾಗಲೇ ನಮಗೆ ಇದರ ಬಗ್ಗೆ ಗುರಿಯೆಲ್ಲ ನಿಗದಿಯಾಗಿದೆ. ಆಲ್ಮೋಸ್ಟ್ ಒಂದು 100-150 ಹೆಕ್ಟೇರ್ಸ್ ಈ ವರ್ಷದಾದ್ರೆ ನಾವು ಮಾಡಬೇಕಂತ ತೀರ್ಮಾನ ಮಾಡಿದ್ದೇವೆ. ಇಲ್ಲಿ ಮುಖ್ಯವಾಗಿ ಅಂತ ಹೇಳಿದ್ರೆ ಒಂದು ಜಾಗದ ಆಯ್ಕೆ ಮುಖ್ಯ ಆಗಿರುತ್ತೆ. ನೀರು ನಿಲ್ಲುವಂತಹ ಜಾಗ ಅಷ್ಟು ಸೂಕ್ತವಾಗಿರೋದಿಲ್ಲ, ಮತ್ತೆ ನೀರು ಚೆನ್ನಾಗಿ ಬಸಿದು ಹೋಗಿರಬೇಕು. ಅಂದ್ರೆ ನಾವು ಏನು ಭತ್ತದ ಗದ್ದೆ ಅಂತ ಹೇಳ್ತೇವೆ ಅದರದ್ದು ಮೇಲ್ಭಾಗದ ಭತ್ತದ ಗದ್ದೆ ಅಂದ್ರೆ ಅಪ್ಲ್ಯಾಂಡ್ ಪ್ಯಾಡಿ ಫೀಲ್ಡ್ ಅಂತ ಹೇಳ್ತೇವಲ್ಲ ಅದು ಹೆಚ್ಚು ಸೂಕ್ತ ಆಗಿರುತ್ತದೆ. ಈ ಬಗ್ಗೆ ಇಲಾಖೆಯನ್ನ ಸಂಪರ್ಕಿಸಿದ್ರೆ ನಾವು ಸಹಾಯಧನ ವ್ಯವಸ್ಥೆ ಎಲ್ಲ ಕೊಡಲಿಕ್ಕೆ ಮಾಡ್ತೇವೆ. ಈಗಾಗಲೇ ಕೊಡಗಿನಲ್ಲಿ ಬಹಳಷ್ಟು ಜನ ತಾಳೆಯನ್ನ ಹಾಕೊಂಡಿದ್ದಾರೆ, ಅದರ ಪ್ರಯೋಜನದ ಬಗ್ಗೆ ಬಹಳ ಅಭಿಮಾನದಿಂದ ಮಾತಾಡ್ತಾರೆ. ಕಾಫಿಗೆ ಹೋಲಿಕೆ ಮಾಡಿ ನೋಡಿದ್ರೆ ತಾಳೆ ಬಹಳ ಚೆನ್ನಾಗಿದೆ, ಮರಗಸಿ ಮಾಡಬೇಕಾಗಿಲ್ಲ, ಏನಿಲ್ಲ, ಕಟಾವು ಬಿಟ್ಟರೆ ಮತ್ತೆ ನೀರು ಗೊಬ್ಬರ ಅಷ್ಟೇ. ಕಾಫಿದು ಕೀಟ ರೋಗ ಮರಕಪಾತು ಗಿಡಕಪಾತು ಇನ್ನೇನೋ ಸಮಸ್ಯೆಗಳು ಇದಾವೆ ಅಂತ ಅನ್ಕೊಂಡು ಮಾತಾಡಿದೆ. ಪ್ರಾರಂಭಿಕ ವೆಚ್ಚವಾಗಿ ತೋಟಗಾರಿಕೆ ಇಲಾಖೆ ಹೆಕ್ಟೇರ್ಗೆ ಹಣವನ್ನು ಕೊಡ್ತೀರಾ ಅಥವಾ ಪರಿಕರಗಳ ಮೂಲಕ ಸಹಾಯ ಮಾಡ್ತೀರಾ? ಅಲ್ಲ, ಏನಂದ್ರೆ ಇಂಪೋರ್ಟೆಡ್ ಪ್ಲಾಂಟಿಂಗ್ ಮೆಟೀರಿಯಲ್ ಇರುತ್ತೆ, ಅದನ್ನ ಕಂಪನಿ ಮುಖಾಂತರ ಫ್ರೀ ಆಗಿ ರೈತರಿಗೆ ಕೊಡ್ತೇವೆ. ಮತ್ತೆ ಕಂಪನಿ ಮತ್ತೆ ಇಲಾಖೆಯಿಂದ ಅದನ್ನ ಹೇಗೆ ಪ್ಲಾಂಟಿಂಗ್ ಮಾಡೋದು ಅದರ ಬಗ್ಗೆ ಲೇಔಟ್ ಎಲ್ಲ ನಾವು ಮಾಡಿಕೊಡ್ತೇವೆ. ಮತ್ತೆ ಮೇಂಟೆನೆನ್ಸ್ ಕಾಸ್ಟ್ ಏನಿದೆ ಅದನ್ನ ರೈತರ ಖಾತೆಗೆ ನಾವು ಅದನ್ನ ವರ್ಗಾವಣೆ ಮಾಡ್ತೇವೆ. ಅಂದ್ರೆ ರೈತರು ವೆಚ್ಚ ಮಾಡಿರ್ಬೇಕು, ಅದೇನು ವೆಚ್ಚ ಮಾಡಿರ್ತಾರೆ ಅದನ್ನ ದಡೀಕರಿಸಿ ಅವರ ಖಾತೆಗೆ ನಾವು ವರ್ಗಾವಣೆ ಮಾಡ್ತೇವೆ. 1 ಹೆಕ್ಟೇರ್ಗೆ 20,000 ಅಂತ, 1 ಹೆಕ್ಟೇರ್ಗೆ ಪ್ಲಾಂಟಿಂಗ್ ಮಾಡಿದಾಗ 20,000 ಇರುತ್ತೆ. ಮತ್ತೆ ಒಟ್ಟು 4 ವರ್ಷದಲ್ಲಿ ಪಾಲನೆ ಇರುತ್ತೆ, ಅದನ್ನ 5,000 ಅಂತ ಹೇಳಿ 4 ವರ್ಷ ನಾವು ಕೊಡ್ತೇವೆ. ಗರಿಷ್ಠ ಮಿತಿ ಅಂತ ಅನ್ಕೊಂಡು ಏನಾದ್ರೂ ಇಟ್ಕೊಂಡಿದ್ರೆ ಇಷ್ಟೇ, 10 ಎಕರೆವರೆಗೆ ಇದರಲ್ಲಿ ಒಬ್ಬ ರೈತನಿಗೆ ನಾವು ಕೊಡಬಹುದು. ಒಳ್ಳೇದು, ಒಳ್ಳೇದು. ತಾಳೆ ಬೆಳೆ ಕೊಡಗಿಗೆ ಸೂಕ್ತವಾದದ್ದು ಅನುಮಾನನೇ ಇಲ್ಲ, ಒಳ್ಳೆ ಮಾರುಕಟ್ಟೆ ವ್ಯವಸ್ಥೆ ಇದೆ, ಎಲ್ಲೋ ಹುಡಿಕೊಂಡು ಹೋಗ್ಬೇಕನ್ನೋ ಒಂದು ಆತಂಕನೂ ಇಲ್ಲ. ಆಮೇಲೆ ಒಂಥರ ನಿರ್ದಿಷ್ಟವಾದ ಬೆಲೆ, ಖರೀದಿನೂ ಚೆನ್ನಾಗಿದೆ, ಬೆಲೆನೂ ಉತ್ತಮ ಆಗಿದೆ. ಹಾಗಿರೋದ್ರಿಂದ ಧಾರಾಳವಾಗಿ ನಮ್ಮ ಕೃಷಿಕರು ತಾಳೆಯನ್ನು ಬೆಳೆಯುವ ನಿಟ್ಟಿನಲ್ಲಿ ಆಲೋಚನೆ ಕೈಗೊಳ್ಳಬಹುದು. ನಂತರದಲ್ಲಿ ನಮ್ಮ ಇಲಾಖೆಯಲ್ಲಿ ಮತ್ತೆ ಪ್ರಮುಖ ಯೋಜನೆ ಅಂತ ಹೇಳಿದ್ರೆ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಅಂತೇಳಿ. ಇದರಲ್ಲಿ ನಾವು ಏನು ರೈತರಿಗೆ ಹನಿ ನೀರಾವರಿ ಅಂದ್ರೆ ಅವರ ತಾಕುಗಳಲ್ಲಿ ಹನಿ ನೀರಾವರಿ ಅಳವಡಿಕೆಗೆ ಇತರೆ ರೈತರಿಗೆ ಅಂದ್ರೆ ಸಾಮಾನ್ಯ ರೈತರಿಗೆ 75% ಸಹಾಯಧನ ಕೊಡುತ್ತೇವೆ. ಮತ್ತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ರೈತರಿಗೆ 90% ರಿಯಾಯಿತಿಯಲ್ಲಿ ಸಹಾಯಧನ ಕೊಡುತ್ತೇವೆ. ಒಬ್ಬ ರೈತರಿಗೆ 12.5 ಎಕರೆ ಅಷ್ಟು ಹನಿ ನೀರಾವರಿ ಅಳವಡಿಕೆಗೆ ನಮ್ಮ ಇಲಾಖೆಯಿಂದ ಸಹಾಯಧನ ಕೊಡುತ್ತೇವೆ. ಇದರಲ್ಲಿ ರೈತರು ಏನ್ ಮಾಡಬೇಕಂತ ಹೇಳಿದ್ರೆ ಇಲಾಖೆಯಿಂದ ಕೆಲವು ಅಂಗೀಕೃತ ಕಂಪನಿಗಳನ್ನ ಐಡೆಂಟಿಫೈ ಮಾಡಿದರು. 50-60 ಕಂಪನಿಯಷ್ಟು ಹನಿ ನೀರಾವರಿ ಅಳವಡಿಕೆ ಕಂಪನಿ ಇದೆ, ಅವರ ಮುಖಾಂತರನೇ ರೈತರು ಮಾಡ್ಕೊಳ್ಬೇಕು. ಅಂದ್ರೆ ಫಸ್ಟ್ ರೈತರು ನಮ್ಮ ಇಲಾಖೆಗೆ ಈ ಕ್ರಾಪ್ಗೆ ಅರ್ಜಿ ಕೊಡಬೇಕಾಗುತ್ತೆ, ರೈತರು ಇಚ್ಛಿಸುವ ಕಂಪನಿಯಿಂದ ಅವರು ನೇರವಾಗಿ ಮಾಡ್ಕೊಳ್ಬೇಕು. ಆಮೇಲೆ ನಾವು ಅವರದ್ದು ಸಹಾಯಧನನ್ನ ಅವರು ಹನಿ ನೀರಾವರಿ ಅಳವಡಿಕೆ ಆದ ಮೇಲೆ ಅವರ ಬ್ಯಾಂಕ್ ಖಾತೆಗೆ ಅದನ್ನ ವರ್ಗಾವಣೆ ಮಾಡ್ತೇವೆ. ಇದರಲ್ಲಿ ಕಾಫಿ ಬೋರ್ಡ್ ಸ್ಕೀಮ್ ಇಂಪ್ಲಿಮೆಂಟ್ ಮಾಡೋದ್ರಿಂದ ಕಾಫಿ ಬಿಟ್ಟು ನಾವು ಅದರ್ ಹಾರ್ಟಿಕಲ್ಚರ್ ಕ್ರಾಪ್ ಗೆ ಕೊಡ್ತೇವೆ. ಅಂದ್ರೆ ಮುಖ್ಯ ಬೆಳೆ ಆಗಿರಬೇಕು. ಈಗ ಸಪೋಸ್ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಮುಖ್ಯವಾಗಿ ಬಾಳೆಗೆ ತುಂಬಾ ಜನ ಮಾಡ್ಕೊಳ್ತಾರೆ, ಮತ್ತೆ ಸಂಪಾಜಿ ಆ ಭಾಗದಲ್ಲಿ ಕೊಕ್ಕೋ ಗೇರು ಮತ್ತೆ ಅಡಿಕೆ ಬೆಳೆಗೆ ಜನ ಇದ್ ಮಾಡ್ತಾರೆ. ಅದ್ ಬಿಟ್ರೆ ತರಕಾರಿ ಏನಾದ್ರೂ ಬಂದ್ರೆ ಕುಶಾಲನಗರ ಭಾಗದಲ್ಲಿ ಕೊಡ್ತಾರೆ. ಕಾಫಿ ಮಧ್ಯ ಇಂಟರ್ ಕ್ರಾಪಿಗೆ ನಾವು ಅದನ್ನ ಅಷ್ಟು ಪ್ರಮೋಟ್ ಮಾಡಲ್ಲ, ಯಾಕೆಂದ್ರೆ ಅದರಲ್ಲಿ ಎಲ್ಲಿ ಎಲಿವೇಶನ್ ಸ್ಲೋಪ್ ಮೋರ್ ದೆನ್ 40% ಬಂದಾಗ ಎಲ್ಲ ಬೆಳೆಗೆ ಹೋಗಿ ಅದು ಡ್ರಿಪ್ ಜಾಸ್ತಿ ಪ್ರಯೋಜನ ಆಗಲ್ಲ. ಹಾಗಾಗಿ ಎಲ್ಲಿ ಮುಖ್ಯ ಬೆಳೆ ಇದೆ ಅದಕ್ಕೆ ನಮ್ಮ ಇಲಾಖೆಯಿಂದ ಸಹಾಯಧನ ಕೊಡ್ತೇವೆ. ಇಚ್ಛಿಸುವ ರೈತರು ನಮ್ಮ ಇಲಾಖೆಗೆ ನೇರವಾಗಿ ಕಾಂಟ್ಯಾಕ್ಟ್ ಮಾಡಿ ಅರ್ಜಿ RTC ಮತ್ತೆ ಯಾವ ಬೆಳೆಗೆ ಇದು ಮಾಡ್ತಾರೆ ಅಂತೇಳಿ ಅವರು ಹೇಳಿದ್ರೆ ನಮ್ಮ ಅಪ್ಲಿಕೇಶನ್ ಕೊಟ್ಟು ನಾವು ಅದನ್ನ ಅವರಿಗೆ ವರ್ಕ್ ಆರ್ಡರ್ ಅಂತ ಕೊಡ್ತೇವೆ. ಅಂದ್ರೆ ಅವರು ಒಪ್ಪಿಗೆ ಕೊಡ್ತೇವೆ. ಅದಾದ್ಮೇಲೆ ರೈತರು ಕಂಪನಿಯೊಂದಿಗೆ ಇದು ಮಾಡಿ ಮಾಡಬೇಕಾಗುತ್ತೆ. ಅದು ಮಾಡಿ ಆದ್ಮೇಲೆ ನಮ್ಮ ಇಲಾಖೆಯಿಂದ ತಾಕು ಪರಿಶೀಲನೆ ಎಲ್ಲ ಮಾಡಿ GPS ನಾವು ಫೋಟೋ ಅಪ್ಲೋಡ್ ಮಾಡಬೇಕಾಗುತ್ತೆ. ಮತ್ತೆ ಸಹಾಯಧನ ಏನಿದೆ 75% ಮತ್ತೆ 90% SCST ಅಂತ ಹೇಳಿದ್ರೆ ಅದನ್ನ ನೇರವಾಗಿ ಅವರ ಬ್ಯಾಂಕ್ ಖಾತೆಗೆ ವರ್ಗಾವಣೆ ಮಾಡ್ತೇವೆ. ನಿಜ, ಕೊಡಗಿನಲ್ಲಿನೂ ಬೇಸಿಗೆಯಲ್ಲಿ ಒಂದು ರೀತಿಯಲ್ಲಿ ರೈತರು ನೀರಿನ ಅಭಾವವನ್ನ ಎದುರಿಸೋದಿದೆ. ಹಾಗಿರೋದ್ರಿಂದ ಹನಿ ನೀರಾವರಿ ಪದ್ಧತಿ ತರಕಾರಿಗಳು, ಪ್ಲಾಂಟೇಷನ್ ಬೆಳೆಗಳು, ಇತರೆ ಆರ್ಥಿಕ ಬೆಳೆಗಳಿಗೆ ಅನುಕೂಲ ಆಗ್ತದೆ ಅಂತ ಅನ್ಕೊಂಡು ಇಲಾಖೆ ಈ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ. ಪ್ರಯೋಜನವನ್ನು ಮಾಡ್ಕೊಳ್ಳಿ. ನಂತರ ಇಲಾಖೆದು ಒಂದು ಈಗ ಹೊಸ ಯೋಜನೆ ಅಂತ ಹೇಳಿದ್ರೆ ಇದು ಮುಖ್ಯವಾಗಿ ನಮ್ಮ ಸಂಪಾಜೆ ಭಾಗ ಇರಬಹುದು, ಕರಿಕೆ, ಚುಂಬು, ಪೆರಾಜೆ ಮತ್ತೆ ಗಾಳಿಬೀಡು ಭಾಗದಲ್ಲಿ ಕಳೆದ 15-20 ವರ್ಷಗಳಿಂದ ಹಳದಿ ಎಲೆ ರೋಗ ಅಂತ ಭಾಗದಲ್ಲಿ ಬಂದು ತುಂಬಾ ಅದಕ್ಕೆ ವೈರಲ್ ಡಿಸೀಸ್ ಅಂತ ಹೇಳ್ತಾರೆ, ಅದರ ಮೈಕೋಪ್ಲಾಸಮ್ ಡಿಸೀಸ್ ಅಂತ ಹೇಳ್ತಾರೆ ಅಡಿಕೆಗೆ. ಇನ್ನು ಅದರ ಬಗ್ಗೆ ಅದನ್ನ ಹತೋಟಿ ಮಾಡಲಿಕ್ಕೆ ಅಂತ ವೈಜ್ಞಾನಿಕ ಕ್ರಮ ಆಗ್ಲಿಲ್ಲ. ಅಂತಹ ತಾಕುಗಳಲ್ಲಿ ನಾವು ಏನ್ ಮಾಡ್ತೇವೆ, ಅದರ್ ತೋಟಗಾರಿಕಾ ಬೆಳೆಗಳನ್ನ ಪ್ರಚಾರ ಪಡಿಸೋಕೋಸ್ಕರ ಹಳದಿ ಎಲೆ ತೋಟದಲ್ಲಿ ಪರ್ಯಾಯ ತೋಟಗಾರಿಕಾ ಬೆಳೆಗಳು ಅಂತೇಳಿ ಒಂದು ಹೊಸ ಯೋಜನೆಯನ್ನ ಈ ವರ್ಷದಿಂದ ಸ್ಟಾರ್ಟ್ ಮಾಡಿದ್ದೇವೆ. ಈಗಾಗಲೇ ನಾವು ಎಲ್ಲಾ ಗ್ರಾಮ ಪಂಚಾಯತಿಗಳಿಗೆ ನಮ್ಮ ಇಲಾಖೆಯಿಂದ ಅರ್ಜಿಯನ್ನು ಸಹ ಸಬ್ಮಿಟ್ ಮಾಡಿದ್ದೇವೆ, ಜನರಿಗೆ ಒಂದು ಹಂತದ ತರಬೇತಿ ನೀಡಿದ್ದೇವೆ. ಇದರಲ್ಲಿ ಈಗ ಹಳದಿ ಎಲೆ ಅಡಿಕೆ ತೋಟದಲ್ಲಿ ಏನಾದ್ರೂ ಬೇರೆ ಬೆಳೆ ಇರಬಹುದು, ಯಾವುದು ತೆಂಗು ಇರಬಹುದು ಅಥವಾ ಕೊಕ್ಕೋ ಇರಬಹುದು ಅಥವಾ ಗೇರ್ ಇರಬಹುದು ಅಥವಾ ಅಂಗಾಂಶ ಕೃಷಿಯ ಬಾಳೆ ಇರಬಹುದು ಅಥವಾ ರಾಂಬೂತಾನ್, ಲಿಚಿ, ಜಾಯಿಕಾಯಿ ಇರಬಹುದು ಅಥವಾ ಕಾಫಿ ಮಾಡಬಹುದು, ಈ ತರ 15 ಕ್ರಾಪ್ ಕೊಟ್ಟಿದ್ದಾರೆ. ಅದು ರೈತರು ಯಾವ ಇಚ್ಛೆ ಕ್ರಾಪ್ ಮಾಡಿದರೆ ನಾವು ಅವರಿಗೆ ಬೆಳೆ ಬೆಳೆಯೋದಕ್ಕೆ ಪ್ರತಿ ಹಂತದಲ್ಲಿ ಸಹಾಯಧನವನ್ನು ಕೊಡ್ತೇವೆ. ಈಗ ರೈತರು ಏನ್ ಮಾಡ್ಬೇಕಂತ ಹೇಳಿದ್ರೆ ಮೊದಲು ಗ್ರಾಮ ಪಂಚಾಯತಿ ಅಲ್ಲಿ ಹೋಗಿ ನಮ್ದು ಅರ್ಜಿ ನಮೂನೆ ತಗೊಳ್ಬೇಕಾಗುತ್ತೆ. ಅರ್ಜಿ ನಮೂನೆ ತಗೊಂಡು ಅವರು ಏನು ಕ್ರಾಪ್ ಮಾಡೋದಂತ ಹೇಳಿ ಅರ್ಜಿ ಎಲ್ಲ ಫಿಲ್ಅಪ್ ಮಾಡಿ ನಮ್ಗೆ ಕೊಡಬೇಕಾಗುತ್ತೆ. ಆದ್ಮೇಲೆ ಈಗ ಮೊದಲು ಗಿಡ ಬೇಕಾಗುತ್ತೆ, ಕೊಕ್ಕೋ ಇರ್ಬೋದು, ಗೇರ್ ಇರ್ಬೋದು, ಈ ತರ ಗಿಡ ಅವರು ನಮ್ಮ ಸಂಶೋಧನಾ ಕೇಂದ್ರದಿಂದ ತಗೊಳ್ಬೇಕಾಗುತ್ತೆ ಅಥವಾ ನಮ್ಮ ಇಲಾಖೆಯಲ್ಲಿದ್ರೆ ನಮ್ಮ ಇಲಾಖೆಯಿಂದ ಪಡೆದುಕೊಳ್ಬೇಕಾಗುತ್ತೆ. ಅದಿಲ್ಲ ಅಂದ್ರೆ ಕೆಲವು ಖಾಸಗಿ ಸಂಸ್ಥೆ ನಮ್ಮ ಇಲಾಖೆಯಿಂದ ಎಂಪ್ಯಾನಲೆಂಟ್ ಅಂತ ಮಾಡಿದ್ದಾರೆ, ಅಂದ್ರೆ ಇಲಾಖೆಯಿಂದ ಅಪ್ರೂವಲ್ ಮಾಡಿದ್ದಾರೆ ನರ್ಸರಿ. ಈಗ ಪುತ್ತೂರಲ್ಲಿ ಕೆಲವು ನರ್ಸರಿ ಇದೆ, ನವನೀತ್ ನರ್ಸರಿ ಅಂತೇಳಿ, ಅಂತ ಕೆಲವು ಖಾಸಗಿ ನರ್ಸರಿನೂ ಮಾಡಿದ್ದಾರೆ. ರೈತರು ಗುಂಪು ಮಾಡಿ ಅಲ್ಲಿಂದ ಗಿಡಗಳನ್ನ ತಂದು ಇಲ್ಲಿ ನಾಟಿ ಮಾಡಬೇಕಾಗುತ್ತೆ. ನಾಟಿ ಮಾಡಿ ಆದ್ಮೇಲೆ ಸಹಾಯಧನ ಏನಿದೆ ಅದನ್ನ ನಾವು ಕೊಡ್ತೇವೆ. ಇದು ತುಂಬಾ ಒಳ್ಳೆಯ ಯೋಜನೆ ಇದು. ಇದರ ಪ್ರಯೋಜನ ಏನಂತ ಆ ಭಾಗದ ರೈತರು, ಇದಂದ್ರೆ ಯಾವುದು ಹಳದಿ ಎಲೆ ರೋಗ ಪೀಡಿತ ಪ್ರದೇಶ ಅಂತ ಹೇಳಿ ನಮ್ಗೆ ಈಗ ಡಿಕ್ಲೇರ್ ಆಗಿದೆ, ಆ ಭಾಗದಲ್ಲಿ ಇದನ್ನ ನಾವು ಅನುಷ್ಠಾನ ಮಾಡ್ತಾ ಇದ್ದೇವೆ. ಅಡಿಕೆಯ ಹಳದಿ ರೋಗ ಎಲ್ಲೆಲ್ಲಿ ಕಾಣಿಸಿಕೊಂಡಿದೆ ಅಲ್ಲಿ ಪರ್ಯಾಯ ಬೆಳೆಗಳತ್ತ ತೋಟಗಾರಿಕೆ ಇಲಾಖೆ ಉತ್ತೇಜನ ನೀಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದು ಒಳ್ಳೆಯ ಸಂಗತಿ. ಅಂದ್ರೆ ಅಡಿಕೆಯನ್ನು ಉಳಿಸಿಕೊಂಡು ಇತರೆ ಬೆಳೆಗಳನ್ನು ಸಾಗುವಳಿ ಮಾಡೋದು ಎರಡು ತರ ಇದೆ. ಒಂದು ಹಳದಿ ಎಲೆ ರೋಗ ಬಂದು ಅದು ಪೂರ್ತಿ ಇನ್ನು ಗಿಡ ಏನು ಮಾಡಕ್ಕಾಗಲ್ಲ ಅಂತ ಹೇಳೋರು ಅದನ್ನ ರಿಮೂವ್ ಮಾಡಿ ಬೇರೆ ಬೆಳೆ ಬೆಳಿಬಹುದು. ಇಲ್ಲಿ ಕೆಲವರು ಹಳದಿ ಎಲೆ ರೋಗ ಬಂದು ಒಂದ್ 2-3 ವರ್ಷ ಆಗಿದೆ, ಇನ್ನು ನಾನು 5 ವರ್ಷ ಉಳಿಸ್ಕೊಳ್ತೀನಿ ಅಂತ ಹೇಳಿದ್ರು ಪರವಾಗಿಲ್ಲ, ಅದರ ಕೆಳಗಡೆ ಅಂತರ್ ಬೆಳೆಯಾಗಿ ಅವರು ನಾಟಿ ಮಾಡಬೇಕಾಗುತ್ತೆ. ಹಾಗಾಗಿ ಇದನ್ನ ಸ್ಲೋಲಿ ಅದರ್ ಹಾರ್ಟಿಕಲ್ಚರ್ ಕ್ರಾಪ್ ಗೆ ಶಿಫ್ಟ್ ಮಾಡೋ ಉದ್ದೇಶದಿಂದ ಈ ಯೋಜನೆಯನ್ನು ತಂದಿದ್ದೇವೆ. ಆಲ್ಮೋಸ್ಟ್ ನಮ್ಮ ಕೊಡಗು ಜಿಲ್ಲೆಗೇನೆ ಈಗ ಒಂದು 80-90 ಲಕ್ಷದಷ್ಟು ಅನುದಾನನು ಈಗ ಬಿಡುಗಡೆ ಆಗಿದೆ. ಈಗಾಗಲೇ ನಾವು ಇದನ್ನ ಒಂದು ಮಿಷನ್ ಮೋಡ್ ತರ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೇವೆ. ಇದು ಇಷ್ಟೇ ರೈತರಿಗೆ ಅಥವಾ ಇಷ್ಟೇ ಪ್ರದೇಶಕ್ಕೆ ಅಂತ ಅನ್ಕೊಂಡು ಏನಾದರೂ ಸೀಮಿತ ಮಾಡ್ಕೊಂಡಿದ್ರ ಅಥವಾ ಎಲ್ಲ ರೈತರಿಗೂ ವಿಸ್ತರಿಸಿರ? ಅಲ್ಲ, ಇದು ಪ್ರಥಮ ವರ್ಷದಿಂದ ನಾವು ಇಂಪ್ಲಿಮೆಂಟ್ ಮಾಡೋದಕ್ಕೆ. ಈಗಾಗಲೇ ಟಾರ್ಗೆಟ್ ಒಂದು 80-90 ಲಕ್ಷ ಇದೆ, ಅಂದ್ರೆ ನಮ್ಗೆ ಆಲ್ಮೋಸ್ಟ್ 100-120 ಹೆಕ್ಟರ್ ಪ್ರದೇಶ ಮೇಲೇನೆ ಅದು ಬರುತ್ತೆ. ಹಾಗಾಗಿ ನೆಕ್ಸ್ಟ್ ಏನಾದ್ರೂ ರೈತರು ನಮ್ಗೆ ಅರ್ಜಿ ಸಂಖ್ಯೆ ಜಾಸ್ತಿ ಬಂದ್ರೆ ನಾವು ಮತ್ತೆ ಪುನಃ ಎಡಿಷನ್ ಗ್ರಾಂಟ್ ತಂದು ಎಲ್ಲಾ ರೈತರಿಗೂ ಇಂಪ್ಲಿಮೆಂಟ್ ಯಾರೆಲ್ಲ ಮಾಡ್ತಾರೆ ಅವರಿಗೆಲ್ಲ ಕೊಡೋ ವ್ಯವಸ್ಥೆ ಮಾಡಕ್ಕೆ ನಾವು ಇಲಾಖೆಯಿಂದ ತೀರ್ಮಾನ ಮಾಡ್ತೀವಿ. ಒಳ್ಳೇದು ಒಳ್ಳೇದು. ಇದಕ್ಕೇನಾದ್ರೂ ಸಮಯ ನಿಗದಿ ಮಾಡ್ಕೊಂಡಿರ್ತಾರೆ? ಅಲ್ಲ, ಈಗ ಅರ್ಜಿ ಇದನ್ನೆಲ್ಲ ನಾವು ಗ್ರಾಮ ಪಂಚಾಯತಿ ಮುಖಾಂತರ ಮತ್ತೆ ನಮ್ಮ ಇಲಾಖೆಯಿಂದ ಎಲ್ಲ ಪೇಪರ್ ಮುಖಾಂತರ ಕರೆದಿದ್ದೇವೆ. ನಾವು ಈಗ ಒಂದು ಕಡೆ ದಿನಾಂಕ ಅಂತ ಕೊಡ್ತೇವೆ, ಅದಾದ್ಮೇಲೆ ನೆಕ್ಸ್ಟ್ ಪುನಃ ರೈತರು ಬಂದು ನಮ್ಗೆ ಅರ್ಜಿ ಕೊಟ್ರೆ ಅದನ್ನ ಸಹ ನಾವೊಂದು ಡೇಟ್ ವರೆಗೆ ತಕೊಂಡು ಮತ್ತೆ ಅದನ್ನ ಪ್ರೋಸೆಸ್ ಮಾಡ್ತೇವೆ. ಮತ್ತೆ ಕಳೆದ ಒಂದು 15-20 ವರ್ಷದಿಂದ ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಯೋಜನೆ ಅಂತೇಳಿ ಒಂದು ಯೋಜನೆಯನ್ನು ಅನುಷ್ಠಾನಗೊಳಿಸ್ತಾ ಇದ್ದೇವೆ. ಅದು ಸಹ ನಮ್ಮ ಆನ್ಗೋಯಿಂಗ್ ಸ್ಕೀಮ್ ಆಗಿರುತ್ತೆ. ಇದರಲ್ಲಿ ರೈತರಿಗೆ ಎಲ್ಲಾ ಹಂತದಲ್ಲಿ ಅಂದ್ರೆ ಸೀಡ್ ಇಂದ ಅದನ್ನ ಪ್ರೋಸೆಸ್ ಮಾಡಿ ವ್ಯಾಲ್ಯೂ ಅಡಿಷನ್ ಮಾಡುವವರಿಗೆ ವಿವಿಧ ಹಂತಗಳಲ್ಲಿ ನಮ್ಮ ಇಲಾಖೆಯಲ್ಲಿ ಸಹಾಯಧನ ಕೊಡುವ ವ್ಯವಸ್ಥೆ ಇದೆ. ಇದರಲ್ಲಿ ಮುಖ್ಯವಂತ ಹೇಳಬೇಕಂದ್ರೆ ರೈತರು ಏನಾದರೂ ಸಣ್ಣ ಪ್ರಮಾಣದ ನರ್ಸರಿ ಮಾಡಬೇಕು ಅಥವಾ ಈ ಪಾಲಿಹೌಸ್ ಮಾಡಿ ಹೂವಿನ ಬೇಸಾಯ ಅಂತದೆಲ್ಲ ಮಾಡಬೇಕು, ಮತ್ತೆ ಕಾಳುಮೆಣಸು ಇರ್ಬೋದು ಅಥವಾ ಅದರ್ ಸ್ಪೈಸಸ್ ನ ಸಂಸ್ಕರಣೆ ಮಾಡಬಹುದು, ಮತ್ತೆ ಈ ತಳ್ಳುವ ಗಾಡಿ ಪ್ರೋಸೆಸಿಂಗ್ ಮಾರ್ಕೆಟಿಂಗ್ ಈ ತರ ಎಲ್ಲಾ ಹಂತದಲ್ಲೂ ನಾವು ಸಬ್ಸಿಡಿ ಕೊಡೋ ವ್ಯವಸ್ಥೆ ಇದೆ. ಮತ್ತೆ ಅದರ ಜೊತೆಗೆ ಈಗ ಬೆಳೆ ಪ್ರದೇಶ ವಿಸ್ತರಣೆ ಮಾಡಲಿಕ್ಕೆ ಈಗ ಕಾಳುಮೆಣಸು ಪ್ರದೇಶ ವಿಸ್ತರಣೆ ಇರ್ಬೋದು ಅಥವಾ ಕಿತ್ತಳೆ ಪ್ರದೇಶ ವಿಸ್ತರಣೆ ಇರ್ಬೋದು ಅಥವಾ ಇನ್ನು ಅಣಬೆ ಬೇಸಾಯ ಮಾಡಕ್ಕೆ ಸಹ ನಮ್ಮಲ್ಲಿ ಇದರಿಂದ ಸಹಾಯಧನ ಕೊಡ್ತೇವೆ. ಅಂದ್ರೆ ಇದೇನಂತ ಹೇಳಿದ್ರೆ ನಮ್ಗೆ ಟಾರ್ಗೆಟ್ ಓರಿಯೆಂಟೆಡ್ ಪ್ರೋಗ್ರಾಮ್ ಆಗಿರುತ್ತೆ. ಅಂದ್ರೆ ವರ್ಷಕ್ಕೆ ಇಷ್ಟು ಗುರಿ ಅಂತ ನಿಗದಿ ಆಗಿರುತ್ತೆ. ನಾವು ಪೇಪರ್ ಮತ್ತೆ ಆಕಾಶವಾಣಿಯಲ್ಲಿ ಸಹ ಇದನ್ನು ಪ್ರತ್ಯೇಕವಾಗಿ ಪ್ರಚಾರನೂ ಮಾಡ್ತೇವೆ. ಅದ್ರಲ್ಲಿ ಏನು ಅಪ್ಲಿಕೇಶನ್ ಕಲೆಕ್ಟ್ ಆಗುತ್ತೆ ಅದನ್ನ ಫಸ್ಟ್ ಕಮ್ ಫಸ್ಟ್ ಸರ್ವ್ ಮೇಲೆ ಮಾಡ್ತೇವೆ, ಉಳಿದ ಅಪ್ಲಿಕೇಶನ್ ಪ್ರಯಾರಿಟಿ ಬೇಸ್ ಮೇಲೆ ನೆಕ್ಸ್ಟ್ ಇಯರ್ ಇಂದ ನಾವು ಕ್ಯಾರಿ ಮಾಡಿ ತಗೊಳ್ತೇವೆ. ಮತ್ತೆ ಕಾಳುಮೆಣಸನ್ನ ಕೆಲವು ಸಂಸ್ಕರಣೆ ಮಾಡಕ್ಕೆ ಅಂತ ಇದೆ, ಅದರಲ್ಲಿ 10 ಲಕ್ಷದವರೆಗೆ ನಾವು ಸಹಾಯಧನ ಕೊಡ್ತೇವೆ. ಅಂದ್ರೆ ಇಲ್ಲಿ ರೈತರು ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಈಗ ರೈತರು 25 ಲಕ್ಷ ಇನ್ವೆಸ್ಟ್ ಮಾಡಿದ್ರೆ ನಾವು ನಮ್ಮ ಇಲಾಖೆಯಿಂದ 10 ಲಕ್ಷದವರೆಗೆ ಸಹಾಯಧನ ಕೊಡ್ತೇವೆ. ಈ ಅಣಬೆ ಬೇಸಾಯದಲ್ಲಿ ಒಟ್ಟು ಅಣಬೆ ಘಟಕ ಉತ್ಪಾದನೆ ಇರಬಹುದು ಅಥವಾ ಸ್ಪಾನ್ ಅಂತ ಬರುತ್ತೆ ಅದನ್ನ ಮಾಡುವ ಘಟಕ ಇರಬಹುದು ಅಥವಾ ಅಣಬೆ ಉತ್ಪಾದನೆ ಮಾಡಕ್ಕೆ ಇರಬಹುದು, ಇದಕ್ಕೆಲ್ಲ ಒಂದು ಅಂದಾಜು ಒಂದು 20 ಲಕ್ಷದಷ್ಟು ವೆಚ್ಚ ಆಗುತ್ತೆ. ರೈತರು ಏನ್ ಮಾಡ್ಬೇಕಂತ ಹೇಳಿದ್ರೆ ಉಳಿದ ಘಟಕಕ್ಕೆ ಬ್ಯಾಂಕ್ ಲೋನ್ಗೆ ಅಪ್ಲೈ ಮಾಡಬಹುದು. ನಮ್ಮ ಸಹಾಯಧನ ಅಂದ್ರೆ ಬ್ಯಾಕ್ ಎಂಡೆಡ್ ಸಬ್ಸಿಡಿ, ಅಂದ್ರೆ ಪ್ರಾಜೆಕ್ಟ್ ಕಂಪ್ಲೀಟ್ ಆದ್ಮೇಲೆ ಸಹಾಯಧನ ನೇರವಾಗಿ ಅವರ ಬ್ಯಾಂಕ್ ಖಾತೆಗೆ ನಾವು ವರ್ಗಾವಣೆ ಮಾಡ್ತೇವೆ. ಮತ್ತೆ MSc ಹಾರ್ಟಿಕಲ್ಚರ್ ಅಥವಾ PhD ಹಾರ್ಟಿಕಲ್ಚರ್ ಮಾಡಿರ್ತಾರೆ ಅವ್ರೇನಾದ್ರೂ ಟಿಶ್ಯೂ ಕಲ್ಚರ್ ಲ್ಯಾಬ್ ಮಾಡಬೇಕು, ಇದಕ್ಕೂ ಸಹ ನಮ್ಮಲ್ಲಿ ಸಹಾಯಧನ ಕೊಡೋ ವ್ಯವಸ್ಥೆ ಇದೆ. ಅಂದ್ರೆ ಒಟ್ಟಾರೆ ಹೇಳಬೇಕಂತ ಹೇಳಿದ್ರೆ ಫ್ರಮ್ ಸೀಡ್ ಬೀಜ ಉತ್ಪಾದನೆ ಮಾಡೋದ್ರಿಂದ ಹಿಡಿದು ಅದನ್ನ ಎಂಡ್ ಪ್ರೋಸೆಸಿಂಗ್ ವ್ಯಾಲ್ಯೂ ಅಡಿಷನ್ ಮಾಡುವವರಿಗೆ ವಿವಿಧ ಹಂತಗಳಲ್ಲಿ ಸಹಾಯಧನ ಕೊಡೋ ವ್ಯವಸ್ಥೆ ಇದೆ. ಮಾರಾಟಕ್ಕೆ ಬಳಸುವ ವಾಹನಗಳಿಗೂ ಅಥವಾ ಮಾರಾಟಕ್ಕೂ ಪೂರ್ವಕವಾಗಿ ನೀವು ಸಹಕರಿಸ್ತೀರೇನೋ? ಕೆಲವು ಶಿಥಿಲ ವಾಹನ ಅಂತ ಹೇಳ್ತೇವೆ, ಕೋಲ್ಡ್ ಸ್ಟೋರೇಜ್ ವಾಹನ, ಇದನ್ನ ಸಹ ನಾವು 25% ಸಬ್ಸಿಡಿ, 30% ಸಬ್ಸಿಡಿ ಕೆಲವು FPOಗಳಿಗೆ ಕೊಡಬಹುದು ಅಥವಾ ಇಂಡಿವಿಜುವಲ್ ರೈತರಿಗೂ ಸಹ ಕೊಡೋ ವ್ಯವಸ್ಥೆ ನಮ್ಮಲ್ಲಿ ಇದೆ. ಎಲ್ಲಾ ಯೋಜನೆಯನ್ನು ಪ್ರಥಮ ಆದ್ಯತೆ ರೈತರಾಗಿರಬೇಕು ಅಥವಾ ರೈತರ ಗುಂಪುಗಳಿಗೆ ಕೊಡೋ ಕೆಲವು ಯೋಜನೆಗಳಿರುತ್ತೆ. ಮತ್ತೆ ಕೆಲವು ಈ ಪ್ರೋಸೆಸಿಂಗ್ ಮಾರುಕಟ್ಟೆ ಮಾಡಕ್ಕೆ ಇದಕ್ಕೂ ಸಹ ನಮ್ಮಲ್ಲಿ ಇಲಾಖೆಯಲ್ಲಿ ಸಹಾಯಧನ ಕೊಡ್ತೇವೆ. ಇದಕ್ಕೆಲ್ಲ ಹತ್ತಿರದಲ್ಲಿರುವ ರೈತ ಸಂಪರ್ಕ ಕೇಂದ್ರ ಅಥವಾ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳನ್ನ ಭೇಟಿ ಮಾಡಿದ್ರೆ ಸಾಕಾಗ್ತದೆ? ಹೌದು, ಈಗ ನಾವ್ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ ಒಂದ ಇಲಾಖೆಯಿಂದ ಇಷ್ಟು ವರ್ಷಕ್ಕೆ ಇಷ್ಟು ಗುರಿ ಅಂತ ಕೊಡ್ತಾರೆ, ಆ ಗುರಿನ ನಾವು ಎಲ್ಲ ಪೇಪರ್ ಅಲ್ಲಿ ಮತ್ತೆ ಆಕಾಶವಾಣಿಯಲ್ಲಿ ಸಹ ಪಬ್ಲಿಸಿಟಿ ಮಾಡ್ತೇವೆ. ಅದರ ಪ್ರಕಾರ ನಮ್ಗೆ ಅರ್ಜಿ ಸ್ವೀಕಾರ ಮಾಡ್ತೇವೆ. ಒಂದೊಂದು ವರ್ಷ ಒಂದು ಕೆಲವು ಸ್ಕೀಮ್ಗೆ ಎಸ್ಪೆಷಲಿ ಪೆಪ್ಪರ್ ಮತ್ತೆ ಆರೆಂಜ್ ಏರಿಯಾ ಎಕ್ಸ್ಪೆನ್ಷನ್ ಅಂತ ಸ್ಕೀಮ್ ಇದೆ ಅದರಲ್ಲೆಲ್ಲ ಹೆಚ್ಚಿಗೆನೆ ಬರುತ್ತೆ, ಆಗ ಫಸ್ಟ್ ಪ್ರಯಾರಿಟಿ ಮೇಲೆ ಕೊಡ್ತೇವೆ. ಒಳ್ಳೇದು. ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಕಾರ್ಯಕ್ರಮಗಳ ಬಗ್ಗೆ ಉಲ್ಲೇಖ ಮಾಡ್ತಾ ಇದ್ರಿ, ಮುಂದುವರೆದಂತೆ ಕೊಡಗಿನಲ್ಲಿ? ಕೊಡಗಿನಲ್ಲಿ ತಮ್ಗೆಲ್ಲ ಗೊತ್ತು, ಕೊಡಗು ಜೇನು ಕೃಷಿಗೂ ಸಹ ಎಷ್ಟು ಪ್ರಸಿದ್ಧಿಯನ್ನು ಪಡೆದಿದೆ. ಹೌದು, ಕೊಡಗಿನ ಜೇನು ಅಂತ ಹೇಳಿದ್ರೆ ವಿಶ್ವವಿಖ್ಯಾತ ಸಹ ಹೊಂದಿದೆ. ಈಗಾಗಲೇ ನಮ್ಮ ಈ ವರ್ಷದ ಬಜೆಟ್ ಅಲ್ಲಿ ರಾಜ್ಯ ಸರ್ಕಾರ ಒಂದು 5 ಕೋಟಿ ಅನುದಾನವನ್ನ ಕೊಡಗು ಜೇನಿನ ಬ್ರ್ಯಾಂಡ್ ಡೆವಲಪ್ ಮಾಡಕ್ಕೆ ಅಂತಾನೆ ಇಟ್ಟಿದ್ದಾರೆ. ಈಗಾಗಲೇ ಇದು ನಮ್ಮ ಇಲಾಖೆ ರಾಜ್ಯ ಮಟ್ಟದಲ್ಲಿ ಇದರ ಬಗ್ಗೆ 2-3 ಮೀಟಿಂಗ್ ಆಗಿದೆ. ಮತ್ತೆ ನಾವು ಕೊಡಗು ಜೇನನ್ನ ಯಾವ ರೀತಿ ಅಭಿವೃದ್ಧಿ ಪಡಿಸಬೇಕು, ಮಾರುಕಟ್ಟೆಗೆ ಯಾವ ರೀತಿ ಬ್ರ್ಯಾಂಡ್ ಡೆವಲಪ್ ಮಾಡಬೇಕಂತಹ ಚಿಂತನೆಯಲ್ಲಿ ಇದೆ. ಮೋಸ್ಟ್ಲಿ ಇನ್ನೊಂದು 5-6 ತಿಂಗಳಲ್ಲಿ ಇದರ ಬಗ್ಗೆ ನಾವು ಖಂಡಿತವಾಗಿ ಒಂದು ಸ್ಪೆಷಲ್ ಬ್ರ್ಯಾಂಡ್ ಡೆವಲಪ್ ಮಾಡಿ ವ್ಯವಸ್ಥೆ ಮಾಡ್ತೇವೆ. ಮತ್ತೆ ರೈತರಿಗೆ ನಮ್ಮ ಇಲಾಖೆಯಲ್ಲಿ ಮಧುವನ ಕೇಂದ್ರ ಅಂತ ಇದೆ, ಮತ್ತೆ ಭಾಗಮಂಡಲದಲ್ಲಿ ರಾಜ್ಯ ಮಟ್ಟದ ಒಂದು ತರಬೇತಿ ಕೇಂದ್ರ ಇದೆ. ರೈತರಿಗೆ 2 ದಿವಸದ ತರಬೇತಿ ಕಾರ್ಯಕ್ರಮ ಹಮ್ಮಿಕೊಳ್ತೇವೆ. ಮತ್ತೆ ವಿದ್ಯಾರ್ಥಿಗಳಿಗೆ ನಾವು ಶಿಷ್ಯವೇತನ ಕೊಟ್ಟು ಒಂದು 3 ತಿಂಗಳದ್ದು ಡಿಪ್ಲೊಮಾ ಟ್ರೈನಿಂಗ್ ಕೊಡ್ತೇವೆ. ಮತ್ತೆ ಯಾರಾದ್ರೂ ಪ್ರತಿ ದಿವಸ ಬರೋ ರೈತರ ಗುಂಪುಗಳಿಗಿರ್ಬೋದು ಅವರಿಗೆ ಓರಿಯೆಂಟೇಶನ್ ಟ್ರೈನಿಂಗ್ ಎಲ್ಲ ಕೊಡ್ತೇವೆ. ಮತ್ತೆ ಟ್ರೈನಿಂಗ್ ಆದವರು ಮತ್ತೆ ನಾವು ಹೋಗಿ ಜೇನು ಕೃಷಿ ಮಾಡಬೇಕಂತ ಇಚ್ಛಿಸಿದಲ್ಲಿ ಇಲಾಖೆಯಲ್ಲಿ ಬಾಕ್ಸ್ ಕೊಟ್ಟು ಅವರಿಗೆ ಕಾಲೋನಿ ಕೊಟ್ಟು ಸಹಾಯಧನ ಕೊಡೋ ವ್ಯವಸ್ಥೆ ಇದೆ. ಇದನ್ನು ಸಹ ನಮ್ಮ ಇಲಾಖೆಯಿಂದ ನಾವು ಹಮ್ಮಿಕೊಳ್ತೇವೆ. ಇದು ಸಹ ನಮ್ಮ ಇಲಾಖೆಯ ಒಂದು ಮುಖ್ಯ ಕಾರ್ಯಕ್ರಮ ಆಗಿರುತ್ತದೆ. ಈ ಪ್ಯಾಕ್ ಹೌಸ್, ಮತ್ತಿತರೆ ವಿಚಾರಗಳಿಗೆ ಸಂಬಂಧಪಟ್ಟಂತೆ ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಅಡಿಯಲ್ಲೇ ಅನುದಾನವನ್ನ ಅಥವಾ ಸಹಾಯಧನವನ್ನ ಪಡ್ಕೊಳ್ಬಹುದಾ? ಹೌದೌದು, ಪ್ಯಾಕ್ ಹೌಸ್ ಇರಬಹುದು, ಪ್ರೊಸೆಸಿಂಗ್ ಇದೆ, ಪಾಲಿಹೌಸ್ ಇದೆ, ಎಲ್ಲನೂ ಅದರಲ್ಲೇ ಇರ್ತದೆ. ಈಗ ಪಾಲಿಹೌಸ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ಎಕರೆವರೆಗೆ ರೈತರು ಸಹಾಯಧನ ಅವೈಲ್ ಮಾಡ್ಕೊಳ್ಬಹುದು. ಅಂದ್ರೆ ಒಟ್ಟು ಏನು ಘಟಕ ವೆಚ್ಚ ಅಂತ ಇರುತ್ತೆ ನಮ್ದು, ಅದರದ್ದು 50%, ಒಂದು 15 ಲಕ್ಷದವರೆಗೂ ಸಹ ಸಹಾಯಧನ ಕೊಡ್ತೇವೆ. ಅದರಲ್ಲಿ ತರಕಾರಿ ಬೆಳೆ ಬೆಳಿಬಾರದು ಯಾವ್ದು ಅಂತ ಹೇಳಿದ್ರೆ, ಕ್ಯಾಪ್ಸಿಕಮ್ ಬೆಳಿಬಹುದು ಅಥವಾ ಟೊಮೆಟೊ ಬೆಳಿಬಹುದು ಅಥವಾ ಕೆಲವು ಕೋಲ್ ಕ್ರಾಪ್ಸ್ ಎಲ್ಲ ಬೆಳಿಬಹುದು. ಮತ್ತೆ ಈಗ ತಮ್ಗೆಲ್ಲ ಗೊತ್ತು, ಆಂಥೋರಿಯಂ ಎಲ್ಲ ಕೆಲವು ಜನ ಮಾಡಿದ್ರೆ, ಆರ್ಕಿಡ್ ಬೆಳೆ ಬೆಳೆದಿದ್ದಾರೆ ಕೆಲವರು, ಇದನ್ನೆಲ್ಲ ಬೆಳೆದು ಅವರೇ ಮಾರುಕಟ್ಟೆ ಮಾಡಲಿಕ್ಕೆ ನಮ್ಮಲ್ಲಿ ಸಹಾಯಧನ ಕೊಡ್ತೇವೆ. ಅಂದ್ರೆ ಇಲಾಖೆಯಿಂದ ಉತ್ತೇಜನ ಕೊಡ್ಲಿಕ್ಕೆ ನಾವೊಂದು 50% ಸಹಾಯಧನ ಅಂತೇಳಿ ಅವ್ರಿಗೆ ಕೊಡ್ತೇವೆ. ಉಳಿದ ವೆಚ್ಚವನ್ನ ಅವರು ಬ್ಯಾಂಕ್ ಲೋನ್ ಮಾಡಿ ಪ್ರಾಜೆಕ್ಟ್ ಕೈಗೊಳ್ಬೇಕಾಗುತ್ತೆ. ಯಂತ್ರೋಪಕರಣಗಳ ಬಳಕೆ ವಿಚಾರದಲ್ಲಿನೂ ಇಲಾಖೆ ಉತ್ತೇಜನ ನೀಡ್ತಾ ಇದೆ. ಆರ್ಕೆವೈ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಅಂತ ಇರುತ್ತೆ, ಒಂದಿಷ್ಟು ವರ್ಷಕ್ಕೆ ಇಷ್ಟು ಗುರಿ ಅಂತ ಕೊಟ್ಟಿರ್ತಾರೆ. ಆ ಗುರಿಗೆ ಅನುಗುಣವಾಗಿ ನಮ್ಮಲ್ಲಿ ಪೆಪ್ಪರ್ ಡಿಕೋನಿಂಗ್ ಮಿಷಿನ್ ಇರಬಹುದು ಅಥವಾ ಕೆಲವು ತೋಟಗಾರಿಕೆಗೆ ಡಿಗ್ಗಿಂಗ್ ಮಿಷಿನ್ ಇರಬಹುದು, ಸ್ಪ್ರೇ ಮಿಷಿನ್ ಇರಬಹುದು, ಈ ತರ ತೋಟಗಾರಿಕೆ ಬೆಳೆಗೆ ಯಾವ್ದು ಬೇಕಾಗುತ್ತೆ ಆ ತರ ಇದನ್ನ ನಾವು %40 ಸಹಾಯಧನದಲ್ಲಿ ಕೊಡ್ತೇವೆ. ಮತ್ತೆ ಲೇಡೀಸ್ ಮತ್ತೆ ಪರಿಶಿಷ್ಟ ಜಾತಿ ಪಂಗಡ ಇದ್ರೆ %50 ಇದೆ. ಮತ್ತೆ ಅವರಿಗೆ ಲಾಸ್ಟ್ ಟೈಮ್ ಒಂದು 40% ಮ್ಯಾಚಿಂಗ್ ಗ್ರಾಂಟ್ ಅಂತೇಳಿ 90% ಸಹ ಸಹಾಯಧನ ಕೊಡ್ತೇವೆ. ಇದರಲ್ಲಿ ಮುಖ್ಯವಾಗಿ ಕೃಷಿ ಇಲಾಖೆಯಿಂದ ಕೆಲವು ಇಂಪ್ಲಿಮೆಂಟೇಷನ್ ಕೊಡೋ ಕಾರ್ಯಕ್ರಮ ಇರುತ್ತೆ. ಆದ್ದರಿಂದ ಕೃಷಿ ಇಲಾಖೆಯಲ್ಲಿ ಪಡೆದ ರೈತರಿಗೆ ನಮ್ಮ ಇಲಾಖೆಯಿಂದ ಕೊಡಲ್ಲ, ನಮ್ಮ ಇಲಾಖೆಯಿಂದ ಪಡೆದ ರೈತರಿಗೆ ಅಲ್ಲೂ ಕೊಡಲ್ಲ. ಹಾಗಾಗಿ ಯಾವ್ದೋ ಒಂದು ಇದರಲ್ಲಿ ಅವರು ಅರ್ಹರಾಗಿರ್ತಾರೆ. ನಿಮ್ಮಲ್ಲಿ ಈಗ ಟ್ರ್ಯಾಕ್ಟರ್, ಟಿಲ್ಲರ್, ಮರ ಕತ್ತರಿಸುವ ಯಂತ್ರ ಅಥವಾ ಕಳೆ ಕೊಚ್ಚುವ ಯಂತ್ರ ಈ ತರದಕ್ಕೂ ಕೂಡ ಅವಕಾಶಗಳಿದಾವ? ಕಳೆ ಕೊಚ್ಚುವ ಯಂತ್ರ ಇರಬಹುದು, ಮತ್ತೆ ಮರ ಕಟ್ ಮಾಡೋ ವಿಷಯ ಇದಕ್ಕೂ ಸಹ ನಾವು ಪ್ರೂನಿಂಗ್ ಸಹ ಈ ತರ ಎಲ್ಲ ಇದೆ, ಇದಕ್ಕೂ ಇದೆ. ಅರೆ ಟ್ರ್ಯಾಕ್ಟರ್ ಮತ್ತೆ ಟಿಲ್ಲರಿಗೆ ಈ ವರ್ಷ ಇಲ್ಲ, ನೋಡೋ ಇನ್ನು ಸ್ಕೀಮ್ ಬಂದ್ರೆ ನಾನು ತಮಗೆ ಮಾಹಿತಿ ಕೊಡ್ತೀನಿ. ಹೌದು ಹೌದು, ಒಟ್ಟಾರೆ ತೋಟಗಾರಿಕೆ ಅಭಿವೃದ್ಧಿಗೆ ತೋಟಗಾರಿಕೆ ಇಲಾಖೆ ನಿರಂತರವಾಗಿ ಕೆಲಸ ಮಾಡ್ತಾ ಇದೆ. ತರಬೇತಿಗಳನ್ನ, ಪ್ರವಾಸಗಳನ್ನ ಹಮ್ಮಿಕೊಳ್ಳೋದು, ಕಾಲಕಾಲಕ್ಕೆ ತಕ್ಕಂತೆ ಸಮಸ್ಯೆಗಳು ಬಂದರೆ ತಜ್ಞರ ಜೊತೆಗೆ ಸಂವಾದ ನಡೆಸುವ ಕಾರ್ಯಕ್ರಮ ಹಮ್ಮಿಕೊಳ್ಳೋದು, ಹೀಗೆ ಇದು ಸಹ ನಮ್ಮ ಇಲಾಖೆದ ಒಂದು ಮುಖ್ಯ ಕಾರ್ಯಕ್ರಮ. ನಾವೇನು ಎಕ್ಸ್ಟೆನ್ಷನ್ ಮಾಡ್ತೇವೆ, ಇದರಲ್ಲಿ ರೈತರಿಗೆ ಬೆಳೆ ಬೆಳೆಯುವ ಬಗ್ಗೆ ತರಬೇತಿ ಇರಬಹುದು ಅಥವಾ ವಿಚಾರ ಸಂಕಿರಣ ಇರಬಹುದು ಅಥವಾ ಈ ಮೇಳ ಅಂತ ಇರ್ಬೋದು. ನಾವು ಈಗ ರೀಸೆಂಟ್ ಆಗಿ ಒಂದು ಮಾವು ಮೇಳ ಅಂತ ಮಾಡಿದ್ವಿ, ಅಂದ್ರೆ ರೈತರಿಗೆ ಹೊಸ ಇದು. ಮತ್ತೆ ನಮ್ಗೆ ರಾಜಸೀಟ್ ಉದ್ಯಾನವನ ಇದೆ, ವಾರ್ಷಿಕ ಫಲಪುಷ್ಪ ಪ್ರದರ್ಶನ ಮಾಡ್ತೇವೆ. ಅಂದ್ರೆ ವಿವಿಧ ಬಗೆಯ ಫಲ ಮತ್ತೆ ಪುಷ್ಪಗಳನ್ನ ಅಲ್ಲಿ ಇಟ್ಟು ಜನರಿಗೆ ಅದನ್ನ ಪ್ರದರ್ಶನ ಮಾಡ್ತೇವೆ. ಅಂದ್ರೆ ಇಲಾಖೆಯಿಂದ ಕಂಟಿನ್ಯೂ ಆಗಿ ಜನರಿಗೆ ಅವೇರ್ನೆಸ್ ಕಾರ್ಯಕ್ರಮ, ಮತ್ತೆ ಈಗ ಕೆಲವು ರೋಗ ಮತ್ತೆ ಕೀಟ ಏನಾದರೂ ಔಟ್ಬ್ರೇಕ್ ಆಗ್ಬೋದು, ಅವಾಗ ನಮ್ಮ ಸಂಶೋಧನೆ ಕೇಂದ್ರ ವಿಜ್ಞಾನಿಗಳೊಂದಿಗೆ ಚರ್ಚಿಸಿ ಅದನ್ನ ಸಹ ನಾವು ರೈತರಿಗೆ ತಿಳಿಸುವ ಕಾರ್ಯಕ್ರಮ ಮಾಡ್ತೇವೆ. ಮತ್ತೆ ಈಗ ಕೆಲವು ಸಂದರ್ಭದಲ್ಲಿ ಈ ಟೈಮ್ಗೆ ಕರೆಕ್ಟ್ ಆಗಿ ಸ್ಪ್ರೇ ಮಾಡಬೇಕಾಗುತ್ತೆ ಅಥವಾ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಬೇಕಾಗುತ್ತೆ. ಇದನ್ನ ಸಹ ನಾವು ನಮ್ಮ ಅಪ್ಪಂಗಳ ಸಂಶೋಧನಾ ಕೇಂದ್ರ ಇರಬಹುದು, KVK ಇರಬಹುದು, ಅಥವಾ ನಮ್ಮ ಚಟ್ಟಳ್ಳಿ ಸಂಶೋಧನಾ ಕೇಂದ್ರದ ಜೊತೆಗೆ ನಾವು ನಿಕಟ ಸಂಪರ್ಕದಲ್ಲಿದ್ದು ಅವರೊಂದಿಗೆ ಚರ್ಚಿಸಿ ಅದನ್ನ ಸಹ ರೈತರಿಗೆ ಬುಲೆಟಿನ್ ರೂಪದಲ್ಲಿ ಸಹ ನೀಡುವ ವ್ಯವಸ್ಥೆ ಮಾಡ್ತೇವೆ. ಹೌದು, ಉಪಯೋಗಿಸಿಕೊಳ್ಳುವ ಒಂದು ಕೌಶಲ್ಯ ಇರಬೇಕು. ಎಷ್ಟೋ ಜನ ಬಳಕೆ ಮಾಡ್ಕೊಳ್ತಿದ್ದಾರೆ, ಕೆಲವೊಬ್ರು ಅನವಶ್ಯಕವಾಗಿ ಆರೋಪ ಮಾಡೋದು. ಆದರೆ ಕೋಟ್ಯಾಂತರ ರೂಪಾಯಿ ನಮ್ಮ ರೈತರಿಗೆ ಇಲಾಖೆಗಳು ಸಹಾಯಧನದ ರೂಪದಲ್ಲಿ, ಇನ್ನು ಬೇರೆ ಬೇರೆ ರೂಪದಲ್ಲಿ ಕೊಡ್ತಾರುವ ಒಂದು ವಿಚಾರವನ್ನ ಗೊತ್ತಿದ್ರೂ ಪಡೆಯೋ ಒಂದು ಆಸಕ್ತಿ ಕೆಲವೊಬ್ರಿಗಿಲ್ಲ. ಆದರೆ ತುಂಬಾ ಜನ ಪ್ರಯೋಜನವನ್ನು ಮಾಡ್ಕೊಂಡಿದ್ದಾರೆ, ಈ ತಾಳೆದಾಗ್ಲಿ ಅಥವಾ ಹನಿ ನೀರಾವರಿದಾಗ್ಲಿ, ಇನ್ನು ಬೇರೆ ಬೇರೆ ಸಂಗತಿಗಳನ್ನು ಗಮನಿಸಿಕೊಂಡ್ರೆ ಬಹಳ ತೃಪ್ತಿಯಿಂದ ಜನ ಮಾತಾಡೋದಿದೆ. ಒಂದು ಹೇಳಕ್ಕೆ ಇಚ್ಛೆ ಪಡ್ತೀನಿ ಈ ಸಂದರ್ಭದಲ್ಲಿ, ತೋಟಗಾರಿಕೆ ಇರುವುದು ಅದು ಒಂದು ಬೆಳೆ ಬೇಸಾಯ ಅಲ್ಲ. ಅದ ಈಗ ಆಕ್ಚುಲಿ ಸರ್ಕಾರ ಒಂದು ಉದ್ದಿಮೆ ತರ ಅದನ್ನ ನೋಡ್ತಾ ಇದ್ದಾರೆ, ಅಂದ್ರೆ ಇಂಡಸ್ಟ್ರಿ ಕ್ರಾಪ್ ಅಂತ. ಹೌದು, ಅಂದ್ರೆ ನೀವು ಇನ್ವೆಸ್ಟ್ ಮಾಡಿದ್ರೆ ನಿಮ್ಗೆ ಹೈ ಇನ್ವೆಸ್ಟ್ಮೆಂಟ್ ಬರುತ್ತೆ, ಸ್ವಲ್ಪ ರಿಸ್ಕ್ ಇರುತ್ತೆ. ಹಾಗಾಗಿ ಸರ್ಕಾರ ಮತ್ತೆ ಇಲಾಖೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅದಕ್ಕೆ ಉತ್ತೇಜನ ಕೊಡ್ಲಿಕ್ಕೆ ಈ ತರ ಸಹಾಯಧನ ಎಲ್ಲ ಕೊಟ್ರೆ ರೈತರಿಗೂ ಹೊರೆ ಸ್ವಲ್ಪ ಕಡಿಮೆ ಆಗುತ್ತೆ ಅಂತೇಳಿ ಉದ್ದೇಶದಿಂದ ಈ ತರ ಕೆಲವು ಪ್ರಾಜೆಕ್ಟ್ ಮೋಡ್ ಅಂತೇಳಿ, ಅಂದ್ರೆ ಪ್ರಸ್ತಾವನೆ ಆಧಾರಿತ ಕಾರ್ಯಕ್ರಮ ಅಂತೇಳಿ ನಮ್ಮ ಇಲಾಖೆಯಲ್ಲಿ ನಾವು ಅನುಷ್ಠಾನ ಮಾಡ್ತೇವೆ. ಅದನ್ನು ಸಹ ನಮ್ಮ ರೈತ ಬಾಂಧವರು ಪ್ರಯೋಜನ ಪಡೆದುಕೊಳ್ಳಬಹುದು. ಕೊಡಗಿನಲ್ಲಿ ನಾಲ್ಕಾರು ಕಡೆ ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಆರ್ಗನೈಸೇಷನ್ FPOಗಳು ಸ್ಥಾಪನೆ ಆಗಿದ್ದಾವೆ, ಮತ್ತಷ್ಟು ಸ್ಥಾಪನೆ ಮಾಡಿಕೊಳ್ಳಿಕ್ಕೂ ಅವಕಾಶ ಇದೆಯಾ? ನಮ್ಮ ಇಲಾಖೆಯಿಂದ ಸೋಮರ್ಪೇಟೆಲ್ ಒಂದು, ಮತ್ತೆ ಭಾಗಮಂಡಲದಲ್ಲಿ ಒಂದು ಬಗಂಡೇಶ್ವರ FPO ಅಂತ ಒಂದು ಮಾಡಿದ್ದೇವೆ. ಅದೇ ತರ ನಬಾರ್ಡ್ KVKಯಿಂದ ಪುತ್ತರಿ FPO, ಮತ್ತೆ ಕೃಷಿ ಇಲಾಖೆಯಿಂದ ಈ ತರ ಮೀನುಗಾರಿಕೆ ಇಲಾಖೆಯಿಂದ ವಿವಿಧ FPO ಮಾಡಿದ್ದಾರೆ. ಇನ್ನು ಸರ್ಕಾರ ಮಟ್ಟದಲ್ಲಿ ಗ್ರಾಮ ಪಂಚಾಯಿತಿ ಲೆವೆಲ್ ಅಲ್ಲೂ FPO ಮಾಡಬಹುದಂತ ಇದ್ದಾರೆ. ನಮ್ಗೆ ವರ್ಷ ವರ್ಷ ಹೊಸ ಹೊಸ ಟಾರ್ಗೆಟ್ ಕೊಡ್ತಾ ಇದ್ರೆ ನಾವು ಅದರ ಪ್ರಕಾರನೇ ಮುನ್ನಡುತ್ತೇವೆ. ಯಾಕೆಂತ ಹೇಳಿದ್ರೆ ಇದರಲ್ಲಿ ಏನಾಗ್ತದೆ ಅಂದ್ರೆ FPO ಅದು ಕಾನ್ಸೆಪ್ಟ್ ಅಂತ ಏನ್ ಹೇಳಿದ್ರೆ, ಅವ್ರು ರೈತರು ಅವರೇ ಇಂಡಸ್ಟ್ರಿ ಆಗಿ ಮಾಡಿ ಅದನ್ನ ಒಂದು ಕಂಪನಿ ಆಕ್ಟ್ ಅಲ್ಲಿ ಅಥವಾ ಇದರಲ್ಲಿ ರಿಜಿಸ್ಟರ್ ಮಾಡಿ ಬ್ರಾಂಡ್ ಮಾಡಿ ಡೆವಲಪ್ ಮಾಡಕ್ಕೆ ಅನುಕೂಲ ಆಗುತ್ತೆ. ಮತ್ತೆ ಅವರಿಗೆ ಇನ್ಪುಟ್, ಈಗ ಒಂದು ವಿಲೇಜ್ ಅಲ್ಲಿ ಒಂದು 500 ಜನರಿಗೆ ಗೊಬ್ಬರ ಬೇಕಂತೇಳಿದ್ರೆ ಒಬ್ಬೊಬ್ಬ ತರೋದಕ್ಕೂ ಎಲ್ಲರೂ ಸೇರಿ ಅದನ್ನ ಇನ್ಪುಟ್ ಪೂಲ್ ಮಾಡಿದ್ರೆ ರೇಟು ಕಡಿಮೆ ಆಗುತ್ತೆ, ಮತ್ತೆ ರೈತರಿಗೂ ಸಹ ಇದರಿಂದ ಹೆಚ್ಚಿನ ಲಾಭ ಆಗುತ್ತೆ. ಈ ಉದ್ದೇಶ ಅಂದ್ರೆ ನಮ್ಮಲ್ಲಿ ಏನ್ ಹೇಳಿದ್ರೆ ಫಾರ್ವರ್ಡ್ ಲಿಂಕೇಜ್ ಮತ್ತೆ ಬ್ಯಾಕ್ವರ್ಡ್ ಲಿಂಕೇಜ್ ಎರಡು, ಅಂದ್ರೆ ರೈತರಿಗೆ ಇನ್ಪುಟ್ ಕೊಟ್ಟು ಅವರಿಂದ ಬೆಳೆ ಬೆಳೆಸಿ ಮತ್ತೆ ಅದನ್ನ ಮಾರಾಟ ಮಾಡೋದು. ಈ ತರ ವ್ಯವಸ್ಥೆ ಮಾಡಿದಾಗ ಮಧ್ಯವರ್ತಿಗಳು ಬರಲ್ಲ, ರೈತರೇ ಅದರಲ್ಲಿ ಇಂಡಸ್ಟ್ರಿ ಆಗುತ್ತಾರೆ, ಹಾಗಾಗಿ ಹೆಚ್ಚು ಪ್ರಯೋಜನವನ್ನು ರೈತರು ಪಡೆದುಕೊಳ್ತಾರೆ. ತೋಟಗಾರಿಕೆ ಕ್ಷೇತ್ರದಲ್ಲಿ ಸಖತ್ತಾಗಿ ದುಡ್ಡು ಮಾಡಬಹುದು, 1 ರೂಪಾಯಿ ಹಾಕಿದರೆ 100 ರೂಪಾಯಿ ತನಕ ವಾಪಸ್ ಬರುವ ಸಂದರ್ಭಗಳು ತುಂಬಾ ಕಡೆಗಿದ್ದಾವೆ. ಎಷ್ಟೋ ಜನ ತರಕಾರಿಗಳಲ್ಲೇ ಲಕ್ಷ ಲಕ್ಷ ರೂಪಾಯಿ ಸಂಪಾದನೆ ಮಾಡಿದ್ದಾರೆ. ಕಾಫಿ, ಕಾಳುಮೆಣಸು, ಬಾಳೆ, ಏಲಕ್ಕಿ, ಬೇರೆ ಬೇರೆ ಬೆಳೆಗಳಲ್ಲೂ ಒಳ್ಳೆ ದುಡ್ಡು ಮಾಡಿರೋದಿದೆ. ಹಾಗಾಗಿ ತೋಟಗಾರಿಕೆ ಕ್ಷೇತ್ರವನ್ನ ತರ ಉದ್ದಿಮೆ ಸ್ವರೂಪ ಮಾಡಲಿಕ್ಕಾಗಿ ಸರ್ಕಾರ ಚಿಂತನೆ ಮಾಡ್ತಾ ಹೋಗ್ತಾ ಇದೆ. ಈ ಒಂದು ವಿಷಯದಲ್ಲಿ ರೈತರಿಗೂ ಸಹಾಯ ಮಾಡಲಿಕ್ಕೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ತಾವು ಇಲ್ಲಿಯವರೆಗೆ ತೋಟಗಾರಿಕೆ ಇಲಾಖೆಯ ಯೋಜನೆಗಳ ಬಗ್ಗೆ ಉಲ್ಲೇಖ ಮಾಡಿದ್ರಿ. ರೈತ ಬಾಂಧವರು ಉಪಯೋಗಗಳನ್ನು ಮಾಡಿಕೊಳ್ತಿದ್ದಾರೆ, ಮತ್ತಷ್ಟು ಜನ ಮುಂದೆ ಬರಲಿ. ರೈತರು ಸಬಲರಾದರೆ ನಮ್ಮ ಸಮಾಜವು ಸದೃಢವಾಗಿರುತ್ತೆ, ದೇಶಕ್ಕೂ ಒಳಿತಾಗ್ತದೆ. ತಮಗೆ ಧನ್ಯವಾದಗಳು, ನಮಸ್ಕಾರ. ನಮಸ್ಕಾರ. ಇದುವರೆಗೆ ಸರಣಿ ಕಾರ್ಯಕ್ರಮ ತೋಟಗಾರಿಕೆ ನೋಟು ಗಳಿಕೆ ಕೇಳಿದಿರಿ. ತೋಟಗಾರಿಕೆ ಬೆಳೆಗಳು, ತೋಟಗಾರಿಕೆ ಬೆಳೆಗಳು, ವೈವಿಧ್ಯತೆಯ ನೋಟಗಳು, ವೈವಿಧ್ಯತೆಯ ನೋಟಗಳು, ಉತ್ಪನ್ನ ಟನ್ನು ಟನ್ನುಗಳು, ಉತ್ಪನ್ನ ಟನ್ನು ಟನ್ನುಗಳು, ಸಿಗುತ್ತವೆ ಹೆಚ್ಚು ನೋಟುಗಳು, ಸಿಗುತ್ತವೆ ಹೆಚ್ಚು ನೋಟುಗಳು, ಸಿಗುತ್ತವೆ ಹೆಚ್ಚು. ಪ್ರಾಯೋಜಿಸಿದವರು ತೋಟಗಾರಿಕೆ ಇಲಾಖೆ, ಮಡಿಕೇರಿ, ಕೊಡಗು ಜಿಲ್ಲೆ. ಕೇಳಿಗರೆ, ಮುಂದಿನ ಕಾರ್ಯಕ್ರಮದಲ್ಲಿ ಕೊಡಗು ಜಿಲ್ಲೆಯಲ್ಲಿ ಜೇನು ಸಾಕಾಣಿಕೆ, ಈ ಕುರಿತಂತೆ ತೋಟಗಾರಿಕೆ ಇಲಾಖೆಯ ಅಧಿಕಾರಿ ಬಿಡಿ ವಸಂತ ಅವರು ಮಾತನಾಡುತ್ತಿದ್ದಾರೆ. ಕೇಳುಗರೆ, ಇಲ್ಲಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಗಿಯಿತು. ಇನ್ನು ನಾಳಿನ ಕಾರ್ಯಕ್ರಮದಲ್ಲಿ ಕುಶಾಲನಗರ ತಾಲೂಕು ಬಸವನಹಳ್ಳಿಯ ಕೃಷಿಕ ಬಿಎಸ್ ಧನ್ಪಾಲ್ ಅವರೊಂದಿಗೆ ನಡೆಸಿದ ಸಂದರ್ಶನ ಪ್ರಸಾರವಾಗಲಿದೆ. ಈಗ ಕೇಳಿ ಪೇಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟೀಯ ಮಾರುಕಟ್ಟೆಯಲ್ಲಿ ಇರುವ ಕಾಫಿ ಧಾರಣೆ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 16,000 ರೂಪಾಯಿಯಿಂದ 16,600 ರೂಪಾಯಿಗಳು, ಅರೇಬಿಕಾ ಚರಿ 9,000 ರೂಪಾಯಿಯಿಂದ 9,250 ರೂಪಾಯಿಗಳು, ರೋಬಸ್ಟಾ ಪಾರ್ಚ್ಮೆಂಟ್ 10,200 ರೂಪಾಯಿಯಿಂದ 10,250 ರೂಪಾಯಿಗಳು, ರೋಬಸ್ಟಾ ಚರಿ 4,750 ರೂಪಾಯಿಯಿಂದ 4,800 ರೂಪಾಯಿಗಳು. ಇನ್ನು ಅಡಿಕೆ ಧಾರಣೆ. ಕ್ವಿಂಟಾಲ್ಗೆ ಹಳೆ ಅಡಿಕೆ 50,000 ರೂಪಾಯಿಯಿಂದ 56,000 ರೂಪಾಯಿಗಳು, ಹೊಸ ಅಡಿಕೆ 40,000 ರೂಪಾಯಿಯಿಂದ 47,500 ರೂಪಾಯಿಗಳು. ಏಲಕ್ಕಿ ಧಾರಣೆ 1 ಕೆಜಿಗೆ 450 ರೂಪಾಯಿಯಿಂದ 650 ರೂಪಾಯಿಗಳು, ಕಾಳುಮೆಣಸು 1 ಕೆಜಿಗೆ 480 ರೂಪಾಯಿಯಿಂದ 485 ರೂಪಾಯಿಗಳು, ರಬ್ಬರ್ 1 ಕೆಜಿಗೆ 150 ರಿಂದ 155 ರೂಪಾಯಿಗಳು. ಗಮನಿಸಿ, ಉತ್ಪನ್ನಗಳ ಗುಣಮಟ್ಟ ಮತ್ತು ಸ್ಥಳೀಯ ಮಾರುಕಟ್ಟೆ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ದರದಲ್ಲಿ ವ್ಯತ್ಯಾಸವನ್ನು ಕಾಣಬಹುದು. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಇದುವರೆಗೆ ಕೃಷಿರಂಗ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಸ್ಕೂಲ್ ಶಿಕ್ಷಣ, ಪಿನ್ನ ಸಾಕ್ಷರತಾ ಇಲಾಖೆ ಕೂಡ್ನಕ್ಕೆ ಕರ್ನಾಟಕ ರಾಜ್ಯ ಉಪಾಧಿರಡ ಕಲ್ಯಾಣ ನಿಧಿರ ಕೂಟಾದ ನೆಲೆ ಉಪಾಧಿರಡ ನಾಳೆ ಪಿನ್ನ ಜಿಲ್ಲರ ನಲ್ಲ ಉಪಾಧಿರ ಪ್ರಶಸ್ತಿ ಕೊಡಪ ಕಾರ್ಯಕ್ರಮತನ ನಾಳೆ ಫಲಕ 10 ಗಂಟೆಗೆ ಮಡಿಕೇರಿರ ಕ್ರಿಸ್ಟಲ್ ಹಾಲ್ ಸಭಾಬಾಡಲು ನಡತುವ ದಂಡಾರ್ತಿ 20-23 ಸಾಲಕ್ಕೆ ಒತ್ತನೆಗೆ ಜಿಲ್ಲಾ ಮಟ್ಟದ ನಲ್ಲ ಉಪಾಧಿರ ಪ್ರಶಸ್ತಿಗೆ ಜಿಲ್ಲರ 10 ಉಪಾಧಿರಿಯ ಆಯ್ಕೆ ಆಯಿತು. ಜಿಲ್ಲೆಯಲ್ಲಿ ಈ ಕುರಿ ಎಡಬುಡತೆ ಪೊಜ್ಜ ಮಳೆಯಿಂದ ಸುಮಾರು 380 ಕೋಟಿ ರೂಪಾಯಿಗೂ ಅಧಿಯಾನ ನಷ್ಟ ಆಯಿತು. 9.01 ಹೆಕ್ಟೇರ್ ಪ್ರದೇಶದ ಕೃಷಿ ನಾಶ, 36.2 ಹೆಕ್ಟೇರ್ ಪ್ರದೇಶದ ತೋಟಗಾರಿಕೆ ಬೆಳೆ ನಾಶ, 15.16 ಲಕ್ಷ ರೂಪಾಯಿ ಮೀನುಗಾರಿಕೆ ನಷ್ಟ ಕೂಡ್ನಕ್ಕೆ 180 ಕೋಟಿ ರೂಪಾಯಿಗೂ ಅಧಿಯಾನ ಮೂಲಭೂತ ಸೌಕರ್ಯ ನಷ್ಟ ಅನ್ನದಾಯಿತು ಅಂದಾಜು ಮಾಡಿತು. ಜಿಲ್ಲೆಯ 44 ಗ್ರಾಮದ ಪ್ರವಾಹ ಆಚೆಂಗಿ 43 ಗ್ರಾಮದ ಭೂಗುದೆ ಆಯಿತು. ಜಿಲ್ಲೆಯ ಅನ್ನ ಪ್ರವಾಹತನುಂಡು 646 ಜನ ಕಷ್ಟ ಅನುಭವಿಸಿತು. ಈ ಸಾಲಲು ಜಿಲ್ಲೆಗೆ ಮಾಮೂಲು ಕಿಂಜ 15% ಅಧಿಯಾನ ಮಳೆ ಅನ್ನ ವರದಿ ಆಯಿತು.